ಮನಸ್ಸಿನಲ್ಲಿ ಭಗವಂತ ಇದ್ದಾನೆ ಎಂದು ಉಪಾಸನೆ ಮಾಡು. ಅವನು ಆದಿತ್ಯ, ಯಾಕೆಂದ್ರೆ ಎಲ್ಲಕ್ಕೂ ಕಾರಣ ಆದಿ. ನಿನ್ನೆ ಪ್ರಾರ್ಥನೆ ಹೇಳಿದ್ರು ಎಲ್ಲಕ್ಕೂ ಕಾರಣ, ಆದ್ದರಿಂದ ಭಗವಂತ ಆದಿ. ಮತ್ತು ಅಂದ್ರೆ ತನ್ನ ಎಲ್ಲ ಕಡೆ ಇರುವುದರಿಂದ ಪ್ರಕಾರ ಅವನಿಗೆ ಸುತ್ತ ಅನ್ನೋ ಹೆಸರಾಯಿತು. ಯಾ ಅಂದ್ರೆ ಜ್ಞಾನ ಅಂತ, ಜ್ಞಾನ ಸ್ವರೂಪನಾಗಿ ಎಲ್ಲೆಡೆಯೂ ತುಂಬಿರುವ ಎಲ್ಲಕ್ಕೂ ಕಾರಣವಾದ ವಸ್ತು, ಆದ್ದರಿಂದ ಆದಿತ್ಯ ನಾಮಕನಾಗಿ ಆದಿತ್ಯ ಮಂಡಲದಲ್ಲಿ ಇದ್ದಾನೆ. ಆಮೇಲೆ ಅಷ್ಟೇ ಅಲ್ಲ, ಆದಿತ್ಯ ಎಲ್ಲಕ್ಕಿಂತ ಮೊದಲು ಇರುವ, ಆದ್ರಿಂದ ಆದಿತ್ಯ. ಆಮೇಲೆ ಆದಂತೆ ಆದಿತ್ಯ ನೆಲದ ನೀರನ್ನು ಹೀರಿ ಮಳೆ ಬಡಿಸುವವನಾದ್ದರಿಂದಲೂ ಆದಿತ್ಯ. ಹೀಗೆ ಅನೇಕ ಅರ್ಥಗಳಿಂದ ಆದಿತ್ಯ ಶಬ್ದ ವಾಚ್ಯನಾಗಿ ಆದಿತ್ಯನಲ್ಲಿ ಆದಿತ್ಯ ಮಗನಾಗಿ ಹುಟ್ಟಿದ್ದು ಉಂಟಲ್ಲ. ಕಶ್ಯಪ ಕಾಶ್ಯಪ ಆದಿತ್ಯರ ಮಗನಾಗಿ ವಾಮನನಾಗಿ ಹುಟ್ಟಿದ್ದರಿಂದ ದ್ವಾದಶ ಆದಿತ್ಯನಲ್ಲಿ ಒಬ್ಬನಾದ. ಹೀಗೆ ಆದಿತ್ಯ ಶಬ್ದ ವಾಚ್ಯನಾದ ಭಗವಂತ ಆದಿತ್ಯ ಮಂಡಲದಲ್ಲಿ ಇದ್ದಾನೆ. ಅವನು ದೇವಮಧು, ದೇವತೆಗಳು ಸವಿಯುವ ಜೇನು. ಯಾಕೆಂದ್ರೆ ಜೇನು ಅಂದ್ರೆ ಏನು? ಮಧು ಅಂದ್ರೆ ಆನಂದ ಅಷ್ಟೇ. ಜೇನು ಜೇನಿನಂತಹ ಸವಿಯಿಂದ ನಾವು ಯಾವುದಾದ್ರೂ ಒಂದು ವಿಷಯ, ಆನಂದದ ವಿಷಯ, ಸಂತೋಷ ವಿಜಯ ಹೇಳುವಾಗ ಅದು ಮಧು ಅಂತ, ಅದು ಹಾಲು ಜೇನು, ಒಳ್ಳೆಯ ಸ್ವಾದಿಷ್ಟವಾದಂತಹ ಪಟ್ಟೆಯಾಗ್ತದೆ. ಹಾಲು ಜೇನು, ಹಾಲು ಜೇನು ಕರೆಸಿದಂತಾಯಿತು. ಅಂದ್ರೆ ಜೇನು ಅನ್ನೋದು ಸವಿಯ ಸಂಕೇತ. ಆ ಭಗವಂತ ಮಧು ಆನಂದಮಯ, ಅವನ ಉಪಾಸನೆ ಇವರಿಗೆ ಆನಂದವನ್ನು ಕೊಡುತ್ತಾರೆ. ಅದನ್ನು ಮಧು, ಮಧು ಅನ್ನುವ ಶಬ್ದಕ್ಕೆ ಏನರ್ಥ? ನಿಜವಾದ ಅರ್ಥ ಮಧು ಅನ್ನುವುದು ಮೂಲತಃ ಮದಹಿ ಅನ್ನುವ ಶಬ್ದದ ಅಬ್ರಿವಿಯೇಷನ್. ಮೊದಲನೇ ಅಕ್ಷರ ಲೋಪವಾಗಿ ಮೊದಲ ಮಧ್ಯದ ಅಕ್ಷರ ಹೋಗಿ ಮದಹಿ, ಆ ಇಕಾರಕ್ಕೆ ಈ ಮೂರನೇ ಅಕ್ಷರ ಉಗಾರವನ್ನು ಮದಹಿ ಮದಧು ಆಯಿತು. ಮೂರನೇ ಅಕ್ಷರ ಯಾವಾಗಲೂ ಆಧಿಕ್ಯವನ್ನು ಹೇಳಿ ಅದನ್ನು ಮದಹಿ ಇದ್ದದ್ದು ಈ ಮೂರನೇ ಅಕ್ಷರ ಉಗಾರ ಮತ್ತು ಮದಧು ಆಯಿತು. ಮಧ್ಯದ ಅಕ್ಷರ ಲೋಪ ಆಯ್ತು, ಮಧು ಆಯ್ತು. ಇದು ಮದಧಿ ಶಬ್ದದ ಒಂದು ರೂಪ. ಮಧು ಅನ್ನು ಮದಧಿ ಅಂದರೆ ಏನು? ಮತ್ ಆ ಮದ ಅಂತಂದ್ರೆ ಅತಿಶಯವಾದ ಜ್ಞಾನ, ಅತಿಶಯವಾದ ಜ್ಞಾನ ಮದ ಅಂದ್ರೆ. ನಾವು ಕನ್ನಡದಲ್ಲಿ ಹೇಳ್ತಕ್ಕಂಥ ಮದ ಅಂತ, ಅವನಿಗೆ ಮದ ಬಂದಿದೆ, ಆನೆಗೆ ಮದ ಬಂದಿದೆ ಅಂತ ಹೇಳ್ತೇವಲ್ಲ. ಮದ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಅಂತ. ಅಲ್ಲಿ ಮದ ಅಂದ್ರೆ ದಮದ ವಿಪರ್ಯ, ಮದೋ ದಮ ವಿಪರ್ಯ. ಮದ ಅಂದ್ರೆ ಅದು ತಿಳ್ಕೊಂಡು ಯಾವುದು ದಮ, ದಮ ಅಂದದ್ದು ಮದ. ದಮ ಅಂದ್ರೆ ಇಂದ್ರಿಯದಲ್ಲಿ, ಮದ ಅಂದ್ರೆ ಇಂದ್ರಿಯ ನಿಗ್ರಹ ಇಲ್ಲದೆ ನಿಮಗೆ ಅಂತ. ಅದಲ್ಲ ಅರ್ಥ. ಮತ್ತು ಮತ್ತು ತಕಾರ ಮತ್ತು ಅಕಾರ ಮೂರು ಅಕ್ಷರಗಳು ಸೇರಿ ಮದ ಆಯಿತು. ಮದ ಅನ್ನೋದು ಮೂರು ಅಕ್ಷರಗಳಿವೆ, ಮಕಾರ ತಕಾರ ಮತ್ತು ಪ್ಲಸ್ ಆ ಮತ ಅನ್ನೋದಿಲ್ಲ, ಮದ ಆಗತ್ತೆ ಸಂಖ್ಯಾ. ಮ ಅಂದ್ರೆ ಜ್ಞಾನ ಸಂಸ್ಕೃತದಲ್ಲಿ, ತ ಅಂದ್ರೆ ಆದಿತ್ಯ ಅನ್ನೋದು ತತಿ, ಜ್ಞಾನದ ತತಿ ಹಬ್ಬುವಿಕೆ. ಅಂದ್ರೆ ಎಲ್ಲವನ್ನು ವಿಶೇಖರಿಸುವಿಕೆ. ಹಬ್ಬುವುದು ಅಂದ್ರೆ ಏನು? ಎಲ್ಲ ಕಡೆ ಜ್ಞಾನದಿಂದ ಹಬ್ಬುವುದು ಅಂದ್ರೆ ಏನು? ಎಲ್ಲವನ್ನು ವಿಶೇಖರಿಸು. ಅದರಿಂದ ಅದರ ಆ ಅಂದ್ರೆ ಆದಿತ್ಯ, ಮತ್ತು ಮಾ ತಾ ಆ ತಾ ಅಂದ್ರೆ ತತಿ ಹಬ್ಬುವಿಕೆ, ಮಾ ಅಂದ್ರೆ ಜ್ಞಾನ, ಅದರ ಆ ಅಂದ್ರೆ ಆದಿತ್ಯ. ಅಂದ್ರೆ ಅಧಿಕವಾಗಿ ಸರ್ವತ್ರ ಸರ್ವ ವಿಶೇಷವಾದ ಜ್ಞಾನ ಪದ. ಅದರ ಧ್ಯೇಯದ ನಿಧಿ, ಆ ನಿಧಿಯೂ ಕೂಡ ಧೂ ಮುಖಾರ ಆದಿತ್ಯ ಅಂತ. ಅಂದ್ರೆ ಎಲ್ಲವನ್ನೂ ಎಲ್ಲ ಕಾಲದಲ್ಲಿ ಸಮಗ್ರವಾಗಿ ಗ್ರಹಿಸತಕ್ಕಂತಹ ಪರಿಪೂರ್ಣವಾದ ಜ್ಞಾನದ ಕಡಲು ಅಂತ ಮದಧಿ. ಮದಧಿ ಅಂದ್ರೆ ಎಂತಕ್ಕಂಥದ್ದು? ಮದಧಿ ಅಂದ್ರೆ ಜ್ಞಾನದ ಕಡಲು, ಸಮಗ್ರ ಜ್ಞಾನ ಸಮುದ್ರ. ಅದಕ್ಕೆ ಮತ್ತೆ ಹೀಗೆ ಉಗಾರ ಹಾಕಿದಾಗ ಅತಿಶಯವಾದ ಅಂದ್ರೆ ಅಪರಂಪಾರ ಉದಿ ಮೊದಲಿನ ಅನಂತವಾದ ಜ್ಞಾನದ ಕಡಲು ಅಂತ. ಅದು ದೇವತೆಗಳು ಉಪಾಸನೆ ಮಾಡುವ ಜ್ಞಾನದ ಕಡಲಾದ್ರಿಂದ ದೇವ. ಅದರಿಂದ ಜ್ಞಾನ ಅನಂತವಾದ ಜ್ಞಾನವೇ ಆನಂದ, ಅಜ್ಞಾನವೇ ದುಃಖ. ಅದರಿಂದ ಮದ ಆದ್ರೆ ಏನರ್ಥ ಇದೆ? ಈಗ ಜ್ಞಾನದ ತತಿ ಅಧಿಕವಾದ ಜ್ಞಾನದ ಹರವು, ಜ್ಞಾನದ ಹರವೇ ಆನಂದದ ಹರವು. ಅದರಿಂದ ಮದಕ್ಕೆ ಆನಂದಮಯ ಅಂತ, ಜ್ಞಾನಾನಂದಮಯ ಅಂತ ನಾವು ಏನ್ ಹೇಳ್ತೇವೆ? ಇದನ್ನೇ ಈ ಮಧುವಿದ್ಯೆಯ ಉಪಾಸನೆ ಎಷ್ಟು ಮುಖ್ಯ ಅಂತಂದ್ರೆ, ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಭಗವಂತನ ನಾಮ ಸಮನ್ವಯ ಮಾಡುವಾಗ ಮೊದಲು ತಗೊಂಡದ ಆನಂದಮಯ ಶಬ್ದ, ಆನಂದಮಯ ಅಭ್ಯಾಸ ಅಂತ. ಯಾಕೆಂದ್ರೆ ಅದು ಉಪಾಸನೆಯಲ್ಲಿ ಬಹಳ ಮುಖ್ಯವಾದ. ಮಧು ಅಂದ್ರೂ ಅದೇ ಆನಂದಮಯ ಅಂತ. ಮದ ಅಂದ್ರೆ ಮೊದಲು ಜ್ಞಾನದ ಹರವು, ಇರುವುದೇ ಇಲ್ಲ ಮನುಷ್ಯನಿಗೆ. ದುಃಖದ ಕಾರಣವು ತಿಳಿದಿರುತ್ತೆ, ಅದನ್ನು ದುಃಖ ಆಗುವುದೇ ಇಲ್ಲ. ಚಿತ್ರಿದಾಗ ಅವನು ತಟಸ್ಥನಾಗಿ ದುಃಖವನ್ನು ಸುಖವನ್ನು ಏಕರೂಪವಾಗಿ ಆಸ್ವಾದ ಮಾಡ್ತಾನೆ. ನಮ್ಮ ಮನಸ್ಸಿ ಇದ್ರೆ ಜ್ಞಾನದ ಕಡಲು, ಆನಂದದ ಕಡಲು ಸ್ಥೂಲವಾಗಿರ್ತವೆ. ಅದ ನಿರ್ವಚನ ಮಾ ಅಂದರೆ ದೇವರೇ ಸ್ವರ್ಗದಲ್ಲಿರುವ ದ್ವಿಲೋಕ ಮಾಲಿನಿಯಾದ ದುಶಬ್ದ ವಾಚ್ಯರಾದ ಲಕ್ಷ್ಮೀ ದೇವಿಯೇ ಅಡ್ಡದುಂಟು. ಮರೀಚಿ ಅಥ್ಲೇ ಅಂಗಿರಸ್ ಅವರು ಮೊದಲ ಸಪ್ತರ್ಷಿಗಳು ಮೊದಲ ಸೃಷ್ಟಿಯಾದರು. ಮರೀಚಿ ಅಥ್ಲೇ ಅಂಗಿರಸ್ ಪುನಸ್ತ್ಯ ಪುನಃ ಕೃತು ವಸಿಷ್ಠ ಇನ್ನು ಸಪ್ತರ್ಷಿಗಳು ಮುಂತಾದರು. ಮರೀಚಿ ಅಂದ್ರೆ ಕಿರಣ, ಕಿರಣದಲ್ಲಿ ಸನ್ನಿಹಿತರಾಗಿರತಕ್ಕಂಥ ಋಷಿಗಳು ಆ ಜೇನು ನೋಡದ ಮರಿಗಳು ಅವರೆಲ್ಲ ಸುತ್ತ ಅಜ್ಜಿಯನ್ನು ಗುಂಡು ಸುತ್ತ ಅಂತರಿಕ್ಷದಲ್ಲಿ ಭಗವಂತನ ಉಪಾಸನೆ ಮಾಡ್ತಾ ಇದ್ದರು. ಜೇನನ್ನೇ ಹೋಗಿ ಒಳಗೆ ನಿರ್ಮಾಣ ಮಾಡಿ ಆ ಜೇನನ್ನು ಸವಿಯುವಂತಹ ಮತ್ತೃತಃ ಪ್ರಬಲಗಳು ತುಂಬಿಗಳು ಯಾವುವು ನಿಶ್ಚಯ ಪುತ್ರ. ಆಮೇಲೆ ಅದರ ಒಳಗೆ ಜೇನು ಗೂಡಿನ ಒಳಗೆ ಒಳಗಿನ ಜೇನು ರಸ ಹರಿಯುವುದಕ್ಕೆ ಒಳಗೆ ಚಿತ್ರದ ವ್ಯವಸ್ಥೆ ಇದೆ. ಒಳಗಿನ ಜೇನು ತುಂಬಿ ಆ ಜೇನು ರಸಕ್ಕೆ ಒಳಗಿನಿಂದ ಹೀಗೆ ನಮ್ಮ ದೇಹದ ಒಳಗೆ ನಾರಿಗಳಿವೆ ನೆತ್ತದ ಮರಿಗಳಿಗೆ, ಹಾಗೆ ಜೇನಿನ ರಸ ಒಳಗಿನಿಂದ ಹರಿಕೊಂಡು ಹೋಗಿಬೇಕಾಗಿರತಕ್ಕಂಥ ಒಳಗಿನಿಂದ ನಾರಿಗಳಿವೆ. ಆಮೇಲೆ ಅದಕ್ಕೆ ಹಣ್ಣಿನ ಪದರ ಮುಚ್ಚಳ ಇದೆ. ಅದನ್ನ ಅದು ಯಾವುದು ಅಂದ್ರೆ ತಾಹ ಏ ಅಸ್ಯ ಅಸ್ಯ ಏ ಲಕ್ಷ್ಮಯ ಪ್ರಾಚ್ಯೋ ರಶ್ಮಯ ತಯವಾಸ್ಯ ಪ್ರಾಚ್ಯ ಮಧುರಣ್ಯ. ಆ ರಶ್ಮಿಗಳು ನಾಲ್ಕು ದಿಕ್ಕುಗಳಲ್ಲಿ ಒಳಗಿನ ಗೂಡಿನ ಒಳಗೆ ನಾಲ್ಕು ದಿಕ್ಕುಗಳಲ್ಲಿ ಕೂಡ ಆ ರಶ್ಮಿಗಳು ಬೆಳಕಿನ ಕಿರಣಗಳು ತುಂಬಿವೆ. ಅದು ಪೂರ್ವ ದಿಕ್ಕಿನ ಕಿರಣ, ದಕ್ಷಿಣದ ಕಿರಣ, ಪಶ್ಚಿಮದ ಕಿರಣ, ಉತ್ತರದ ಕಿರಣ ಮತ್ತು ಮಧ್ಯದ ಕಿರಣ ಅಂತ ಐದು ವಿಭಾಗ ಮಾಡ್ತಾರೆ ಸೂರ್ಯಕುಂಡ. ಆ ಪ್ರಾಚ್ಯ ರಶ್ಮಯ ಪೂರ್ವ ದಿಕ್ಕಿನಲ್ಲಿ ಹರಿದು ಬಂದಂತಹ ಕಿರಣಗಳಿವೆಯಲ್ಲ ಆ ಕಿರಣಗಳು ತಾಯಿ ವಾಸ್ಯ ಪ್ರಾಚ್ಯ ಮಧುರಾಜ್ಯ. ಅದು ಪೂರ್ವ ಜೇನುಗೂಡಿನ ಪೂರ್ವ ಭಾಗದಲ್ಲಿರತಕ್ಕಂಥ ಜೇನು ಹರಿಯುವಂತಹ ನಡಿಗೆಗಳು ನಾಡಿಗಳು ಶಬ್ದಗಳು. ಯಾಕೆಂದ್ರೆ ಈ ಪೂರ್ವ ದಿಕ್ಕಿನಲ್ಲಿರತಕ್ಕಂಥ ಮಧು ನಾಡಿ ಅಂತಂದ್ರೆ ಅದು ಯಾವುದು ಅಂತಂದ್ರೆ ಪೂರ್ವದಲ್ಲಿ ಒಂದು ರೂಪ ಇದೆ ಭಗವಂತ ಪಂಚರೂಪದಿಂದ ಇದ್ದಾನೆ ಈ ಜೇನುಗೂಡಿನೊಳಗೆ. ಪೂರ್ವ ಭಾಗದಲ್ಲಿ ಇರತಕ್ಕಂಥ ಮಧು ನಾಡಿ ಆ ಮಧು ಹರಿಯುವಂತಹ ಕೇಂದ್ರ ಯಾವುದಂದ್ರೆ ಅದು ವಾಸುದೇವ ರೂಪ. ವಾಸುದೇವ ರೂಪ ಒಂದು ನಾಡಿ, ದಕ್ಷಿಣದಲ್ಲಿ ಸಂಕರ್ಷಣ ರೂಪದ ನಾಡಿ, ಪಶ್ಚಿಮದಲ್ಲಿ ಪ್ರತ್ಯುಮ್ನ ರೂಪದ ನಾಡಿ, ದಕ್ಷಿಣದಲ್ಲಿ ಪ್ರತ್ಯುಮ್ನ ಸಂಘರ್ಷ ರೂಪದ ವಾಸುದೇವ ಸಂಕರ್ಷ, ಪಶ್ಚಿಮದಲ್ಲಿ ಪ್ರತ್ಯುಮ್ನ ರೂಪದ ನಾಡಿ, ಉತ್ತರದಲ್ಲಿ ವಿರುದ್ಧ ರೂಪದ ನಾಡಿ, ಮಧ್ಯದಲ್ಲಿ ನಾರಾಯಣ ರೂಪದ ನಾಡಿ. ನಾಡಿಯಿಂದ ಜೇನು ಹರಿಯುವಂತಹ ಕೇಂದ್ರ ಜೇನಿನ ನಾರ. ನಾಡಿ ಅಂದ್ರೆ ನಾರ, ನಾರ ಅಂತ ಭಗವಂತ ರೂಪ ಹೆಸರು ನಾಲ್ಕು ರೂಪಗಳಿವೆ. ನಾರ ನಾರ ಯಾಕೆ ನಾರ ಅಂದ್ರೆ ಯಾವುದು ನಾಲಂ ಅಂದ್ರೆ ಅದನ್ನು ನಾಲಂ ಆ ಉಪಾಸನೆ ಮಾಡದೆ ಮೂಲ ರೂಪವನ್ನು ಹೋಗಿ ಸೇರ್ತಾನೆ. ವಾಸುದೇವ ಸಂಕೃಷ್ಣ ಪ್ರತಿಮ್ನ ವಿರುದ್ಧ ಈ ಚತುರ್ಮುಖಿ ಉಪಾಸನೆ ಇಲ್ಲದೆ ನಾರಾಯಣನ ಪ್ರಾಪ್ತಿ ಇಲ್ಲ. ನಾಡಿ ಅಂದ್ರೆ ನಾಲಂ ಅನ್ನುವುದರ ದೇವರೂಪ. ಅದನ್ನ ಕಾರಕಡ ಕಾರ ಬಂತು, ಅಕಾರಕೀಕಾರ ಬಂತು ಅಷ್ಟೇ, ಅಲ್ಲೇ ಬಂದ ಅಷ್ಟೇ. ಆ ನಾಡಿ ಅನ್ನುವಲ್ಲಿ ನಾಡ, ನಾಡ ಅಂದ್ರೆ ನಾಲ, ನಕಾರ ನಕಾರ ಒಂದೇ ಸಂಸ್ಕೃತ. ನಾಲಂ ಅಂದ್ರೆ ಇದನ್ನ ಉಪಾಸನೆ ಮಾಡದೆ ಮೂಲ ರೂಪವನ್ನು ಹೊಂದುವುದು ಸಾಧ್ಯವಿಲ್ಲ. ಆದ್ರಿಂದ ನಾಲಂ ನಾಲಂ ಅನ್ನುವುದು ನಾಡ ಎಂದು ಅಕಾರಕ್ಕೆ ಇಕಾರ ಕಕ್ಷೆ ಆಯ್ತು, ಇಕಾರ ಮತ್ತು ನಾಡ ನಾಡಿ ಆಯಿತು, ಇಕಾರ ದೀರ್ಘ ಆಯ್ತು ನಾಡಿ ಆಯ್ತು. ಇವೆಲ್ಲ ವೈದಿಕವಾದ ಎಟಿಮಾಲಜಿ. ಅದು ಕೊಟ್ಟ ಅರ್ಥ ನಾಡಿ ಅಂದ್ರೆ ಯಾವುದನ್ನು ಬಿಟ್ಟು ಮೂಲ ರೂಪವನ್ನು ಸೇರಲು ಸಾಧ್ಯ ಇಲ್ಲವೋ ಅಂತಹ ಅಂಶಗಳು. ಇದು ವಾಸುದೇವ ಸಂಕರ್ಷಣ ಪ್ರತಿಮ್ನ ಅನರ್ಥ ಹೀಗೆ ಪೂರ್ವ ದಿಕ್ಕಿನಲ್ಲಿ ಇರತಕ್ಕಂತಹ ಕಿರಣಗಳೇ ಪೂರ್ವದ ನಾಡಿಗಳು. ಆ ಸೂರ್ಯನಿಂದ ಪೂರ್ವ ದಿಕ್ಕಿಗೆ ಹರಿದ ಕಿರಣಗಳಿವೆ ಅಲ್ಲ ಅದು ಆಕಾಶ ಅನ್ನತಕ್ಕಂಥ ಜೇನುಗೂಡಿನ ಪೂರ್ವದ ನಾಡಿಗಳು, ಅದು ವಾಸುದೇವ. ಆ ನಾಡಿಯಲ್ಲಿ ಇರತಕ್ಕಂತಹ ಜೇನನ್ನು ತುಂಬಿಸಿದವರು ಯಾರು? ಅದನ್ನೇ ರುಚ ಏ ತನ್ ರುಚ ಏವ ಮಧುಕೃತಃ ಋತುಗಳು. ಅದರ ಋಕ್ಕಿನ ಅಭಿಮಾನಿ ದೇವತೆಗಳಾಗಿರತಕ್ಕಂಥ ವೇದದ ಋತುಗಳಿಗೆ ಅಭಿಮಾನಿ ದೇವತೆಗಳಾಗಿರತಕ್ಕಂಥ ಪ್ರಾತಃಕಾಲದ ಹಿಂದೆ ಬಂದಂತಂತೆ ಮುಂದುವರಿಕೆ ಆಯಿತು. ಪ್ರಾತಃಕಾಲದ ಯಜ್ಞದಲ್ಲಿ ಅರ್ಚನೀಯರಾದ ಋಚ ಅಂದ್ರೆ ಅರ್ಚನೀಯರು, ಮೊದಲು ಯಜ್ಞದಲ್ಲಿ ಅರ್ಚನೀಯರಾದ ವಸುಗಳು ಅವರು ರುಚ. ಬೆಳಗ್ಗೆ ರುಚ ಆದ್ರೆ ಅರ್ಚನೆ ಯಾರನ್ನ ಪ್ರಾತಃಕಾಲದಲ್ಲಿ ಯಜ್ಞದಲ್ಲಿ ಅರ್ಚನೆ ಮಾಡ್ತೀವೋ ಅವರು ವಸುಗಳ ಹತ್ತಿರವೇ ಪ್ರಾರ್ಥನೆ ಮಾಡಿದ್ರು. ವಸುನ ವಾಸವಂ ಸಾಮ ಬೆಳಗಾದ ಆ ಬೆಳಗಾದ ಅರ್ಚನೆಯರಾಗಿರತಕ್ಕಂಥ ಅಷ್ಟ ವಸುಗಳೇ ಮಧುಕೃತಃ ಪ್ರಬಲಗಳು. ಅಂದ್ರೆ ಆ ಜೇನನ್ನು ತುಂಬಿಸಿ ಅದನ್ನ ಆಸ್ವಾದ ಮಾಡತಕ್ಕಂಥ ಪ್ರಬಲಗಳು ರುಚ ಏವ ಮಧುಕೃತಃ. ಯಾವ ಹೂವಿನಿಂದ ಆ ಜೇನು ತಂದಿರುವವರು? ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಹೂವಿನ ಜೇನಿದೆ. ವಸುದೇವ ಅನ್ನೋದಕ್ಕೆ ಒಂದು ಸಾಧ್ಯ. ವಸುಗಳು ಅನ್ನುವ ದೇವತಾಗಣ ಉಂಟಲ್ಲ, ವಸು ದೇವರ ಹೃದಯಗಳಿಂದ ಉಪಾಸ್ಯನಾದವ ವಾಸುದೇವ. ವಸು ಅವರು ಎಂಟು ಮಂದಿ ವಸುಗಳು ಅಂದೇನೆ ಹೇಳಿದ ನಾನು, ದ್ರೋಣ ಪ್ರಾಣ, ಧ್ರುವ ಅರ್ಕ ಅಗ್ನಿ ದೋಷ ವಸ್ತು ವಿಭಾವಸು, ಎಂಟು ಮಂದಿ ವಸುಗಳು ಋಗ್ವೇದದ ಮೂಲಕ ಭಗವಂತನ ಆದಿತ್ಯ ಮಂಡಲದಲ್ಲಿ ಉಪಾಸನೆ ಮಾಡಿದರು. ಋಗ್ವೇದ ಅನ್ನುವಿನಿಂದ ವಸುಗಳು ಅನ್ನತಕ್ಕಂಥ ಮುಂದೆಗಳು ಪುಷ್ಪ, ಋಗ್ವೇದವೇ ಪುಷ್ಪ. ಪುಷ್ಪ ಅಂದರೆ ಏನು? ಪುಷ್ಯತಿ ಭಗವಂತನ ಗುಣಗಳನ್ನ ನಮಗೆ ತಿಳಿಸಿ ನಮ್ಮ ಜ್ಞಾನದ ಪುಷ್ಟಿಗೆ ಕಾರಣ. ಅದು ಪುಷ್ಪ ಅಂದ್ರೆ ಪುಷ್ಟಿಗೆ ಕಾರಣ, ನಮ್ಮ ಜ್ಞಾನದ ಪುಷ್ಟಿಗೆ ಕಾರಣ. ಈ ಪುಷ್ಪಕ್ಕೆ ಪುಷ್ಪ ಅಂತ ಹೆಸರಿದ್ರೆ ಅವು ಮಧುರಸ, ಅದರಲ್ಲಿ ಜೇನಿನ ರಸವನ್ನ ಒಳಗಿನಿಂದ ತುಂಬಿಕೊಂಡು ಪರಾಗದ ಗಿಡಗಳಲ್ಲಿ ತುಂಬಿಗಳ ಪುಷ್ಟಿಗೆ ಕಾರಣ, ಅದರಿಂದ ಪುಷ್ಪ. ಈ ವೇದ ಯಾಕೆ ಪುಷ್ಪ? ನಮ್ಮ ಅರಿವನ್ನು ಕೊಟ್ಟು ನಮ್ಮ ಅಧ್ಯಾತ್ಮದ ಸಾಧನೆಯಲ್ಲಿ ಜ್ಞಾನ ಪುಷ್ಟಿಗೆ ಕಾರಣ ಅಂತರಿಂದ ಪುಷ್ಪ. ಅಂತ ನಮ್ಮ ಜ್ಞಾನ ಪೋಷಣೆ ಮಾಡತಕ್ಕ ಪುಷ್ಪಗಳಾದ ಋಗ್ವೇದಗಳಿಂದ, ಋಗ್ವೇದವೆನ್ನುವ ಪುಷ್ಪಗಳಿಂದ. ಋಗ್ವೇದ ಅನ್ನೋದು ಒಂದೇ ಪುಷ್ಪ ಅಲ್ಲ, ಋಗ್ವೇದದ ಎಷ್ಟು ಸಾವಿರ ಮಂತ್ರಗಳಿದೆ ಅಷ್ಟು ಪುಷ್ಪಗಳು. ಆ ಒಂದೊಂದು ಮಂತ್ರದಿಂದ ಒಂದೊಂದು ರಸವನ್ನು ಹೇಳಿ, ಆ ಭಗವಂತನ ಗುಣಮಯವಾಗಿರ್ತಕ್ಕ ಸ್ವರೂಪವೇ ರಸ. ಅದನ್ನು ಅದರಿಂದ ಹೀರಿದು ಹೀರಿ ಅದನ್ನು ಸೂರ್ಯಮಂಡಲದಲ್ಲಿ ವಾಸುದೇವನ ಉಪಾಸನೆ ಮಾಡಿದರು. ಅದೇ ಸೂರ್ಯಮಂಡಲದ ಪೂರ್ವ ಕ್ಷೇತ್ರ ಆಕಾಶ ಅಂತಕ್ಕಂಥ ವಾಯುದೇವರಲ್ಲಿ, ಅಂತರಿಕ್ಷ ಸ್ಥಿತನಾದ ವಾಯುದೇವರಲ್ಲಿ, ಸೂರ್ಯಕಿರಣದ ಪೂರ್ವಭಾಗದ ಕಿರಣಗಳಲ್ಲಿ ಇರತಕ್ಕಂಥ ವಾಯುದೇವರಲ್ಲಿ ಸನ್ನಿಹಿತನಾದ ವಾಸುದೇವ ನಾಮಕ ರೂಪವನ್ನ ವಸುಗಳು ಋಗ್ವೇದದ ಮಂತ್ರಗಳಿಂದ ಹೆಕ್ಕಿ ಗುಣಾನುಸಂಧಾನ ಮಾಡಿ ಅವನನ್ನು ಉಪಾಸನೆ ಮಾಡಿದರು. ಇದು ವಾಸುದೇವ ರೂಪದ ಉಪಾಸನೆ ವಸುಗಳು ಮಾಡಿ. ಅದು ಉಪಾಸನೆ ಮಾಡಬೇಕಾದ್ರೆ ಲಕ್ಷ್ಮಿಯನ್ನು ಆಶ್ರಯಿಸಿಕೊಂಡಿರತಕ್ಕ ವಾಯುದೇವರಲ್ಲಿ ಸನ್ನಿಹಿತನಾದ, ಅಂತರಿಕ್ಷದಲ್ಲಿ ಸೂರ್ಯಕಿರಣದ ಪೂರ್ವಭಾಗದಲ್ಲಿ ಸನ್ನಿಹಿತನಾಗಿರ್ತಕ್ಕ ವಾಸುದೇವ ರೂಪವನ್ನ ಋಗ್ವೇದ ಪ್ರತಿಪಾದ್ಯ ಉಪಾಸನೆ ಮಾಡಿದ ಅರ್ಥ ಇಷ್ಟ ಆಯ್ತು. ಋಗ್ವೇದದಿಂದ ಭಗವಂತನನ್ನ ವಸುಗಳು ಉಪಾಸನೆ ಮಾಡಿದ್ರು. ವಾಸುದೇವ ನಾಮಕ ರೂಪವನ್ನು ಋಗ್ವೇದದಲ್ಲಿ ಕಂಡು ಅಂತ ಋಗ್ವೇದ ಏವ ಪುಷ್ಪಂ ತಾಹ ಅಮೃತಾಹ ಆಪಃ. ಆ ಋಗ್ವೇದದಲ್ಲಿ ಇರತಕ್ಕ ಮಂತ್ರಗಳಿವೆ ಅಂತ, ಅವು ತಾಹ ಅಮೃತಾಹ ಆಪ, ಅವು ಸಾವಿಲ್ಲದ ನೀರುಗಳು. ಸಾವಿಲ್ಲದ ನೀರು ಅಂದ್ರೆ ರಸ ಅದು, ಯಾಕೆಂದ್ರೆ ಮಗುವಿನಲ್ಲಿ ರಸ ಜೇನು, ಅದು ಎಂಥ ಜೇನು, ಅದು ಅಮೃತಾಹ ಆಪ. ಸಾವಿಲ್ಲದವುಗಳು ಯಾಕೆಂದ್ರೆ ವೇದ ಅನಾದಿ ನಿತ್ಯ, ವೇದ ಅನಾದಿ ನಿತ್ಯ. ಅದನ್ನ ವೇದದಲ್ಲಿ ಇರತಕ್ಕಂಥ ಅದನ್ನ ಆಪಹ ಅಂದ್ರೆ ದೇವತೆಗಳು ಪಾನ ಮಾಡ್ತಾರೆ. ಪಾನ ಮಾಡೋದು ಅಂದ್ರೆ ಕುಡಿಯೋದು ಅಂದ್ರೆ ವೇದಾಂತ ಚಿಂತನೆ. ವೇದವನ್ನು ಕುಡಿಯೋದು ಅಂದ್ರೆ ಗ್ರೈಂಡರ್ ನಲ್ಲಿ ಹಾಕಿ ವೇದದ ಪುಸ್ತಕವನ್ನು ಹಾಗಲ್ಲ ಕುಡಿಯೋದು. ವೇದವನ್ನು ಕುಡಿಯೋದು ಅಂದ್ರೆ ವೇದದ ರಸಪಾನ ಅಂದ್ರೆ ಏನು? ವೇದದ ಅರ್ಥಾನುಸಂಧಾನ ಮಾಡಿ ಖುಷಿ ಪಡೋದಷ್ಟೇ ವೇದಾರ್ಥ ಚಿಂತನ. ಅದು ಚಿಂತನದಿಂದ ದೇವತೆಗಳು ಕುಡಿಯುವಂತಹ ರಸ ಅದು, ಅಮೃತ ರಸ ಅದು. ಯಾಕೆಂದ್ರೆ ಅದಕ್ಕೆ ನಾಶವೇ ಇಲ್ಲ ವೇದಗಳಿಗೆ, ಅನಾದ ನಿತ್ಯ ಸಾವಿಲ್ಲದ ನಾಶವಿಲ್ಲದ ಅಮೃತ ರಸ ಅದು ವೇದಮಂತ್ರಗಳು. ಅಂತಹ ರಸವನ್ನು ಹೇಳಿದರೆ ಇವರು ಆ ರಸವನ್ನು ಹೇಳಿ ಭಗವಂತನ ಗುಣಾನುಸಂಧಾನ ಮಾಡಿದ್ರು. ಇಡೀ ವೇದದ ಒಂದೊಂದು ಮಂತ್ರ ಅನ್ನುವ ಒಂದೊಂದು ಹೂವಿನಿಂದಲೂ ಭಗವಂತನ ಗುಣಾನುಸಂಧಾನ ಮಾಡಿ ಮಾಡಿ ಮಾಡಿ ಅದನ್ನು ವಸುದೇವನು ತಿಳ್ಕೊಂಡು ಅದನ್ನ ಅಂತರಿಕ್ಷದಲ್ಲಿರತಕ್ಕ ವಾಯುದೇವರಲ್ಲಿ ಸನ್ನಿಹಿತನಾದ ಸೂರ್ಯನ ಪೂರ್ವ ರಶ್ಮಿಗಳಲ್ಲಿ ಇರತಕ್ಕ ವಾಸುದೇವ ಅಂತ ಉಪಾಸನೆ ಮಾಡಿದ್ರು. ಇದು ಮಧುವಿದ್ಯೆಯ ಒಂದು ಮುಖ. ಇದು ಇದರಿಂದ ಬಹಳ ಇಷ್ಟವಾದ ಉಪಾಸನೆ ಅಂದ್ರೆ ಬಹಳ ರೋಚಕವಾದ ಉಪಾಸನೆ. ಅರ್ಥ ಆಗಿಬಿಟ್ರೆ ಅತ್ಯಾನಂದ, ಅರ್ಥ ಆಗದೆ ಇದ್ರೆ ಕಿರಿಕಿರಿ. ಅಂತ ಒಂದು ಉಪಾಸನೆ ಎಲ್ಲವೂ ಅಷ್ಟೇ, ಅರ್ಥ ಆಗುವ ತನಕ ಕಿರಿಕಿರಿ, ಅರ್ಥ ಆಗಿಬಿಟ್ರೆ ಬ್ರಹ್ಮಾನಂದ. ಅಂತ ನಾನು ಯಶಃ ತೇಜಃ ಇಂದ್ರಿಯಂ ವೀರ್ಯಂ ಅನಾತ್ಯಂ ರಸಮಾನ ಇಂಥ ರಸ ಹುಟ್ಟಿತು. ಇದನ್ನು ಕುಬೇರದಿಂದ ನೋಡಿದರೆ ಎಲ್ಲಾ ಗೊಂದಲ. ಅದರಿಂದ ಯಶಸ್ಸು ಯಶಃ ತೇಜಃ ಇಂದ್ರಿಯಂ ವೀರ್ಯಂ ಅನಾತ್ಯಂ ರಸ ಇದೆಲ್ಲವೂ ಆ ರಸದ ಸ್ವರೂಪನಾಗಿರ್ತಕ್ಕಂತಹ ಭಗವಂತನ ರಸೋಮಯಿ ಸಹ. ಅದು ರಸ ಜಾಯತ ಅಂದರೆ ರಸ ಅಂತಂದ್ರೆ ಸಾರ ಅಂತ. ಯಾವುದು ಮನಸಾರ? ಸುಖಸಾರ ಮನಸಾರ. ರಾಮಾಯ ಶಾಶ್ವತ ಸುವಿತ್ತ ಶಕುನಾಯ ಸರ್ವೇಶ್ವರಾಯ ಸುಖಸಾರ ಮಹಾರಣಮಾಯ. ಅದು ಸಾರ ಅಂದ್ರೆ ಆನಂದದ ಸಾರ, ಬಲದ ಸಾರ, ಎಲ್ಲವೂ ಎಲ್ಲ ಗುಣಗಳ ಸಾರಭೂತನಾಗಿರ್ತಕ್ಕಂಥವ. ಅದರಿಂದ ಅವನು ರಸ. ರಸ ಅಂದ್ರೆ ಬಲ ಅಂತ ಅರ್ಥ. ಅವನು ಬಲಸ್ವರೂಪನಾದ್ದರಿಂದ ಮತ್ತು ಆ ಪುಷ್ಪದಿಂದ ಹೀರಿದ ರಸ ಎಸೆನ್ಸ್ ಅವನು ಭಗವಂತ. ಆ ರಸೋವೈ ಸಹ ಅಂತಹ ರಸ ಶಬ್ದವಾಚ್ಯನಾದ ಭಗವಂತ ಏನಾಗಿದ್ದಾರೆ ಅಂದ್ರೆ ಯಶಃ ತೇಜಃ ಇಂದ್ರಿಯಂ ವೀರ್ಯಂ ಅನ್ನಾತ್ಯಂ ಇದೆಲ್ಲ ಅವನಾಗಿದ್ದಾನೆ. ಅವನು ಯಶಸ್ಸು ಆಗಿದ್ದಾನೆ. ಭಗವಂತನ ರಸದಲ್ಲಿರ್ತಕ್ಕ ಗುಣಗಳಲ್ಲಿರ್ತಾರೆ ಅದು ಯಶಃ. ಯಶಃ ಅಂದ್ರೆ ಯಾದ ಜ್ಞಾನ ಶಾಂದ್ರೆ ಆನಂದ ಜ್ಞಾನಾನಂದ ಸ್ವರೂಪ. ಯಶಃ ಅಂತಂದ್ರೆ ಅದು ಜ್ಞಾನಾನಂದ ಸ್ವರೂಪವಾದ ರಸ. ಯಶಸ್ಸು ಅಂದ್ರೆ ಕೀರ್ತಿಯೂ ಹೌದು. ಎಲ್ಲ ಶಬ್ದಗಳಿಂದಲೂ ಕೀರ್ತನೀಯವಾಗಿರ್ತಕ್ಕಂಥ ಎಲ್ಲರೂ ಕೊಂಡಾಡತಕ್ಕಂಥ ರಸ ಹೌದು. ಜ್ಞಾನಾನಂದ ರೂಪವಾದ ರಸ. ಆಮೇಲೆ ತೇಜ ತೇಜಸ್ವಿಯಾದ ರಸ ಅದು ಕಣ್ಕುಕ್ಕುವ ಬೆಳಕಿನ ಪುಂಜ ಜ್ಯೋತಿರ್ಮಯ. ಜ್ಞಾನಾನಂದಮಯವಾದಂತಹ ಯಶಸ್ ತೇಜ ಏನಾಗಿದೆ ಗೊತ್ತ? ಇದು ಮತ್ತೆ ಗಾಯತ್ರಿಯ ವ್ಯಾಖ್ಯಾನ. ಭರ್ಗಃ ಭರ್ಗಃ ಅಂತಂದ್ರೆ ಭಾ ಅಂದ್ರೆ ಬೆಳಕು. ಭರ್ಗೋ ದೇವಸ್ಯ ಧೀಮಹಿ ಭಾ ಅಂದ್ರೆ ಬೆಳಕು ತೇಜ ಎಂತ. ಒಡೆಯ ಅಂತ ಒಪ್ಪಿಸಿ ಮಣಿಸುವ ತಕ್ಕಂಥ ವೀರ್ಯ ಅದಿದ್ದವನು ಒಡೆಯ ಅಂತಕ್ಕಂಥದ್ದ ವೀರ್ಯ. ಐಶ್ವರ್ಯ ಮತ್ತು ವೀರ್ಯ ಅಂದ್ರೆ ನಿಗ್ರಹ ಅನುಗ್ರಹ ಶಕ್ತಿ. ಐಶ್ವರ್ಯ ಅಂದ್ರೆ ಅನುಗ್ರಹ ಶಕ್ತಿ, ವೀರ್ಯ ಅಂದ್ರೆ ನಿಗ್ರಹ ಶಕ್ತಿ. ಅದು ಭಗವಂತನಲ್ಲಿದೆ. ತಪ್ಪು ಮಾಡಿದವರನ್ನ ದುಷ್ಟರನ್ನ ನಿಗ್ರಹ ಮಾಡುವಂತಹ ವೀರ್ಯ ಅವನದ್ದು. ಆಮೇಲೆ ಭಕ್ತರನ್ನ ಎಲ್ಲರನ್ನೂ ಉದ್ಧಾರ ಮಾಡತಕ್ಕಂತಹ ಇಂದ್ರಿಯ ಅವನದ್ದು. ಆಮೇಲೆ ಇಲ್ಲಿ ಇಂದ್ರಿಯ ಅಂತಂದ್ರೆ ಅವನು ಯಶಃ ತೇಜ ಬೆಳಕಿನ ಪುಂಜವಾದ ಯಶಸ್ಸು, ಬೆಳಕಿನ ಪುಂಜ ಜ್ಞಾನಾನಂದಮಯವಾದ ಬೆಳಕಿನ ಪುಂಜ. ಅಷ್ಟೇ ಒಳ್ಳೆ ಒಂದು ಸಂಶಯ ಬಂತು, ಹಾಗಾದ್ರೆ ಬೆಳಕಿನ